ಆಕಾಶವಾಣಿ ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳಲ್ಲಿ ಆರೋಗ್ಯ ಸಮಸ್ಯೆಗಳು, ಈ ಕುರಿತು ಸುಳ್ಯ ತಾಲೂಕಿನ ಬೆಳ್ಳಾರಿಯ ಪಶುವೈದ್ಯಕೀಯ ಆಸ್ಪತ್ರೆಯ ಪಶುವೈದ್ಯರಾದ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರೊಂದಿಗೆ ಸಂದರ್ಶನ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಾಗೂ ಪಿ ಸುಶೀಲ ಹಾಡಿರುವ ದೇವರ ನಾಮವನ್ನು ಕೇಳಬಹುದು. ಜೈ ಕಿಸಾನ್ ಬೆಳೆ ಸಮೀಕ್ಷೆ ಉತ್ಸವ 2022. ಸ್ವಾಭಿಮಾನಿ ರೈತರಿಗೊಂದು ಸುವರ್ಣಾವಕಾಶ. ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಮೂಲಕ ದಾಖಲಿಸುವ ಯೋಜನೆ ಆರಂಭಗೊಂಡಿದೆ. ಬೆಳೆ ವಿಮೆ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮತ್ತು ಆರ್ಟಿಸಿಯಲ್ಲಿ ಬೆಳೆಯ ವಿವರವನ್ನು ದಾಖಲಿಸಲು ಉಪಯುಕ್ತವಾದ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ರೈತರು ನೇರವಾಗಿ ಇಲ್ಲವೇ ಕುಟುಂಬದ ಸದಸ್ಯರು ಅಥವಾ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ತಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಪಡೆಯುವ ಮೂಲಕ ವಿವರವನ್ನು ಅಪ್ಲೋಡ್ ಮಾಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ತೋಟಗಾರಿಕೆ, ಕಂದಾಯ ಮತ್ತು ರೇಷ್ಮೆ ಇಲಾಖೆಯ ಅಧಿಕಾರಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 8448447715ಕ್ಕೆ ಕರೆ ಮಾಡಿ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ ಜಿಲ್ಲೆ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯ ಕಾರ್ಮಿಕ ಇಲಾಖೆ ವತಿಯಿಂದ ರಾಜ್ಯದ ಎಲ್ಲಾ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿ ವ್ಯಾಜ್ಯ ತೀರ್ಮಾನಿಸಿ ಪರಿಹಾರ ಒದಗಿಸಲು ರಾಜ್ಯಾದ್ಯಂತ ಈ ತಿಂಗಳ 15-31 ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. ಸ್ವೀಕರಿಸಿದ ಅರ್ಜಿಗಳನ್ನು ಆಗಸ್ಟ್ 15 ಒಳಗೆ ವಿಲೇವಾರಿ ಮಾಡುವ ಕಾರ್ಮಿಕ ಅದಾಲತ್ ರಾಜ್ಯಾದ್ಯಂತ ನಡೆಯುತ್ತಿದೆ. ಎಲ್ಲಾ ವರ್ಗದ ಕಾರ್ಮಿಕರು ತಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಕಾರ್ಮಿಕ ಅದಾಲತ್ನಲ್ಲಿ ಪರಿಹರಿಸಿಕೊಳ್ಳಲು ಸದವಕಾಶ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕಾರ್ಮಿಕ ಇಲಾಖೆ ಕಚೇರಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1522114 ಸಂಪರ್ಕಿಸಿ. ಈಗ ಕೇಳಿ, ಮಳೆಗಾಲದಲ್ಲಿ ಜಾನುವಾರುಗಳಲ್ಲಿ ಆರೋಗ್ಯ ಸಮಸ್ಯೆಗಳು, ಈ ಕುರಿತು ಸುಳ್ಯ ತಾಲೂಕಿನ ಬೆಳ್ಳಾರಿಯ ಪಶುವೈದ್ಯಕೀಯ ಆಸ್ಪತ್ರೆಯ ಪಶುವೈದ್ಯರಾದ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರೇ, ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆಯಲ್ಲಿ ಜಾನುವಾರುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಬಹಳಷ್ಟು ಮಹತ್ವವಾಗ್ತವೆ ಅಂತ ನಾವು ಕೇಳಿದ್ವಿ. ಸಾಮಾನ್ಯವಾಗಿ ಒಂದು ಉತ್ತಮವಾದಂತಹ ಹಾಲಿನ ಇಳುವರಿ ಪಡಿಬೇಕಿದ್ರೆ ಜಾನುವಾರುಗಳು ಆರೋಗ್ಯವಾಗಿರಬೇಕು ಅಂತ ಹೇಳಿ. ಹೌದು. ಬೇರೆ ಬೇರೆ ನಾವು ಸೀಸನ್ ಅನ್ನ ನೋಡಿದ್ರೆ ಈ ಮಳೆಗಾಲ ಇರುವಂತಹದ್ದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ? ಬಹಳ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಮಳೆಗಾಲ ಅನ್ನುವಂಥದ್ದು. ನಮಗೆ ಎಲ್ಲರಿಗೂ ಕೂಡ ಬಹಳ ಪ್ರಮುಖವಾದಂಥ ಒಂದು ಅಂಶ, ಬೆಳೆಯ ದೃಷ್ಟಿಯಿಂದ ಇರ್ಬೋದು ಅಥವಾ ಆಹಾರದ ಒಂದು ಉತ್ಪತ್ತಿಯ ದೃಷ್ಟಿಯಿಂದ ಇರ್ಬೋದು ಅಥವಾ ಪ್ರಕೃತಿಯ ದೃಷ್ಟಿಯಿಂದ ಸಮತೋಲನದ ದೃಷ್ಟಿಯಿಂದ ಇರ್ಬೋದು. ಆದರೆ ಮಳೆಗಾಲದ ಆರಂಭದಲ್ಲಿ ನಾವು ಯೋಚನೆ ಮಾಡಿದರೆ ಈ ಬೇಸಿಗೆ ಒಂದೇ ಹಾಗೆ ಬಿಸಿ ಏರ್ತಾ ಇರ್ತದೆ. ಸಡನ್ನಾಗಿ ಅಂದರೆ ಬಹಳ ಬಹಳ ತಕ್ಷಣದಲ್ಲಿ ಮಳೆಗಾಲ ಶುರುವಾಗುವಾಗ ಒಂದೇ ಸಾರಿ ಹವಾಮಾನದಲ್ಲಿ ವೈಪರೀತ್ಯ ಆಗ್ತದೆ. ಉದಾಹರಣೆಗೆ ಹೇಳಿದರೆ ಉಷ್ಣಾಂಶದಲ್ಲಿ ತುಂಬ ವಾತಾವರಣದ ಉಷ್ಣಾಂಶದಲ್ಲಿ ಇಳಿಕೆ ಆಗೋದು ಇರ್ಬೋದು ಅಥವಾ ಗಾಳಿಯ ತೇವಾಂಶದಲ್ಲಿ ಹೆಚ್ಚಳ ಇರ್ಬೋದು ಅಥವಾ ಡ್ರೈ ಇದ್ದಂತಹ ಒಣ ವಾತಾವರಣದಲ್ಲಿ ಈ ಒಂದು ಬದಲಾವಣೆ ಆಗುವಂಥದ್ದು ಇರ್ಬೋದು. ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಟು ಯೋಚನೆ ಮಾಡಿದರೆ ಈ ಜಾನುವಾರುಗಳಿಗೆ ಕೂಡ ಬಹಳ ಈ ಹವಾಮಾನ ವೈಪರೀತ್ಯಕ್ಕೆ ಹೊಂದಾಣಿಕೆ ಆಗಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸ್ವಲ್ಪ ಹೊತ್ತು ಸ್ವಲ್ಪ ಸಮಯವನ್ನು ನಾವು ಕೊಡಬೇಕಾಗ್ತದೆ. ಜಾನುವಾರುಗಳನ್ನು ನಾವು ಗಾತ್ರದಲ್ಲಿ ಈಗ ನಮಗಿಂತ ಸ್ವಲ್ಪ ಜಾಸ್ತಿಯಲ್ಲಿ ಇದ್ದರೂ ಕೂಡ ಅದರ ವಯಸ್ಸಿನ ದೃಷ್ಟಿಯಿಂದ ಮತ್ತು ಅದರ ಮಾನಸಿಕ ಬೆಳವಣಿಗೆ ದೃಷ್ಟಿಯಿಂದ ನಾವು ನೋಡಬೇಕಾಗ್ತದೆ. ನಾವು ಸಾಮಾನ್ಯವಾಗಿ ಸಾಕುವಂತಹ ಜಾನುವಾರುಗಳು ಒಂದು 4-5 ಕರುವಿನವರೆಗೆ 6 ಕರುವಿನವರೆಗೆ ಇರ್ಬೋದು ಅಥವಾ ಗರಿಷ್ಠ ಅಂತ ಹೇಳಿದರೆ 30-32 ವರ್ಷದ ಒಂದು ವಯಸ್ಸು. ಆದರೆ ಸರ್ವೇ ಸಾಮಾನ್ಯವಾಗಿ 1-2 ಕರುವಲ್ಲಿ 2-4 ವರ್ಷದ ಜಾನುವಾರುಗಳೇ ಕೊಟ್ಟಿಗೆಯಲ್ಲಿರುವಂಥದ್ದು. ಆ ದೃಷ್ಟಿಯಿಂದ ಕೂಡ ನೋಡಿದಾಗ ಇದನ್ನು ಹೊಂದಾಣಿಕೆ ಆಗುವಂಥದ್ದು ತುಂಬ ಕಷ್ಟ ಆಗ್ತದೆ. ದೇಹದಲ್ಲಿ ಮತ್ತು ಮಾನಸಿಕ ಪರಿಸ್ಥಿತಿಯಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಜಾನುವಾರುಗಳಲ್ಲಿ ಆಗ್ತದೆ. ಈಗ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಹೇಗೆ ಒತ್ತಡ ಅಥವಾ ಒಂದು ಸ್ಟ್ರೆಸ್ ಎನ್ನುವಂಥದ್ದು ಇರ್ತದೋ ಹಾಗೆ ಜಾನುವಾರುಗಳಿಗೂ ಕೂಡ ಇರ್ತದೆ ಅಂತ ಕೇಳಿದ್ದೀವಿ. ಈ ಮಾನಸಿಕ ಒತ್ತಡ ಮತ್ತು ಅದರ ಒಂದು ರೋಗ ನಿರೋಧಕ ಶಕ್ತಿ, ಇದಕ್ಕೆ ಯಾವ ರೀತಿ ಒಂದು ಸಂಬಂಧ ಇದೆ? ಖಂಡಿತ, ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಸಾಮಾನ್ಯಕ್ಕೆ ಈ ಚೋದಕಗಳಲ್ಲಿ ಅಥವಾ ಹಾರ್ಮೋನ್ಗಳಲ್ಲಿ ಬದಲಾವಣೆ ಆಗ್ತದೆ. ಇದರ ಮೂಲಕ ಈ ಬದಲಾವಣೆಯ ಮೂಲಕ ಈ ರೋಗ ನಿರೋಧಕ ಶಕ್ತಿ ಅಥವಾ ರೆಸಿಸ್ಟೆನ್ಸ್ ಅಂತ ಹೇಳುವಂಥದ್ದು ಕಡಿಮೆ ಆಗಿಯೇ ಆಗ್ತದೆ. ಆವಾಗ ಏನಾಗ್ತದೆ ಅಂದರೆ ಈ ಸಾಂಕ್ರಾಮಿಕವಾದಂತಹ ಕಾಯಿಲೆಗಳು ಕೆಲವು ಅಥವಾ ಅಸಾಂಕ್ರಾಮಿಕವಾದಂತಹ ಕಾಯಿಲೆಗಳು, ಸ್ವಾಭಾವಿಕವಾಗಿ ಆಕಸ್ಮಿಕವಾಗಿ ಬರುವಂತಹ ಕಾಯಿಲೆಗಳು ಕೂಡ ಉಲ್ಬಣಗೊಳ್ಳುವಂಥದ್ದು ಅಥವಾ ಕಾಣುವಂತಹ ಒಂದು ಪರಿಸ್ಥಿತಿ ದೇಹಕ್ಕೆ ಒದಗ್ತದೆ. ಈಗ ಪ್ರಾಕೃತಿಕ ವಿಕೋಪಗಳು ಹೇಳುವಂತಹದ್ದು, ವಿಶೇಷವಾಗಿ ಈಗ ಸಿಡಿಲು, ಆಘಾತ, ಇದರಿಂದಾಗಿಯೂ ಕೂಡ ಏನಾದರೂ ತೊಂದರೆ ಆಗ್ತದ ಜಾನುವಾರುಗಳಿಗೆ? ಖಂಡಿತ, ಎರಡು ದೃಷ್ಟಿಯಿಂದ ಹೇಳ್ಬೋದು. ಸಿಡಿಲು, ಮಿಂಚು, ಒಂದು ನಾವೀಗ ಹೊರಗೆ ಬಿಡುವಂತಹ ಜಾನುವಾರುಗಳು ಅಂತ ಹೇಳಿದರೆ, ಮೇಲಿಕೆ ಬಿಡುವಂತಹ ಜಾನುವಾರುಗಳು ಅಂತ ಹೇಳಿದರೆ, ಸಿಡಿಲು ಮಿಂಚಿಗೆ ಒಳಗಾಗಿ ಕೆಲವು ಬೆಳವಣಿಕೆಯಲ್ಲಿ ಇರ್ಬೋದು, ಆದರೂ ಕೂಡ ಆಘಾತಕ್ಕೆ ಒಳಗಾಗಿ ಪ್ರಾಣಾಪಾಯ ಆದದ್ದುಂಟು. ಅದೇ ರೀತಿಯಲ್ಲಿ ಈ ನೆರೆಯಲ್ಲಿ ಕೂಡ ಕೆಲವು ಕೊಚ್ಚಿಕೊಂಡು ಹೋದದ್ದು ಅಥವಾ ಹಳ್ಳಕ್ಕೆ ಬಿದ್ದದ್ದು ಗಾಬರಿಗೆ ಬಿಟ್ಟು ಅಂತಹ ಪರಿಸ್ಥಿತಿಗಳು ಉಂಟು. ಅದೇ ರೀತಿಯಲ್ಲಿ ಈ ಕೊಟ್ಟಿಗೆಯಲ್ಲಿ ಕಟ್ಟಿದ್ದಾಗ ಕೂಡ ಗಾಬರಿ ಬೀಳುವಂಥದ್ದುಂಟು. ಉದಾಹರಣೆಗೆ ಹೇಳೋದಾದರೆ, ಮನೆಯ ಸಮೀಪದಲ್ಲಿ ಈಗ ಏನಾದರೂ ಗದ್ದಲ ಆಯಿತು, ಒಂದು ದೊಡ್ಡ ಶಬ್ದಗಳು, ವಾದ್ಯಗಳ ಶಬ್ದವೇ ಇರ್ಬೋದು ಅಥವಾ ಏನಾದರೂ ಡ್ರಮ್ ಇತ್ಯಾದಿಗಳ ಶಬ್ದವೇ ಇರ್ಬೋದು ಅಥವಾ ಪಟಾಕಿಗಳ ಶಬ್ದವೇ ಇರ್ಬೋದು, ಅದರಿಂದ ನಂತರ ಜಾತ್ರೆ ಇತ್ಯಾದಿ ಸಂದರ್ಭದ ನಂತರ ಅಥವಾ ಆ ದಿನಗಳಲ್ಲಿ ಜಾನುವಾರುಗಳು ಮೇವು ಬಿಟ್ಟದ್ದು ಇತ್ಯಾದಿಗಳನ್ನು ನಾನು ದೃಷ್ಟಾಂತವಾಗಿ ಕಂಡದ್ದು, ಕೇಳಿದ್ದು, ಚಿಕಿತ್ಸೆಗಾಗಿ ಹೋದದ್ದು ಉಂಟು. ಅದೇ ರೀತಿಯಲ್ಲಿ ಈ ಸಿಡಿಲು ಮಿಂಚು ಕೂಡ ಹಾಗೆ ಶಬ್ದ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಬಿಚ್ಚಿ ಬಿಡುವಂಥದ್ದು ಉಂಟು. ಜಾನುವಾರುಗಳಲ್ಲಿ ಅಂತ ಹೇಳಲ್ಲ, ಈಗ ಸಾಕು ಪ್ರಾಣಿಗಳಲ್ಲಿ, ನಾಯಿಗಳಲ್ಲಿ ಆದರೂ ಕೂಡ ಎಷ್ಟೋ ನಾಯಿಗಳು ಸಿಡಿಲು ಗುಡುಗು ಬಂದಾಗ ಬಿಟ್ಟಿದ್ದಂಥ ನಾಯಿಗಳು ಮನೆಯೊಳಗೆ ಓಡಿ ಬರೋದು ಉಂಟು. ಹೌದು, ಅಂದರೆ ಇದು ತಾತ್ಕಾಲಿಕವೂ ಅಥವಾ ದೀರ್ಘಕಾಲೀನ ಏನಾದರೂ ದುಷ್ಪರಿಣಾಮ ಆಗ್ತದೆ? ದೀರ್ಘಕಾಲೀನ ದುಷ್ಪರಿಣಾಮ ಅಂತ ಹೇಳಿಲ್ಲ ತಾತ್ಕಾಲಿಕವಾಗಿ, ಯಾಕಂದರೆ ಬಹಳ ಬೇಗನೆ ಮರೆತು ಬಿಡ್ತವೆ. ಇವತ್ತಿಂದ ನಾಳೆಗೆ, ನಾಳಿಂದ ನಾಡ್ದಿಗೆ ಪರಿಸರಕ್ಕೆ ಒಗ್ಗಿಕೊಂಡು ಬಿಡ್ತವೆ. ಆದರೆ ಅದು ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಅದರ ಒಳಗಾಗಿ ಕೆಲವು ಸತಿ ಅದೇ ಈ ಸಾಂಕ್ರಾಮಿಕ ಅಥವಾ ಈ ಒತ್ತಡಕ್ಕೆ ಒಳಗಾದಾಗ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆಯಾಗಿ ಬರುವಂತಹ ಕಾಯಿಲೆಗಳು ಕಾಣಬಾರದು ಅಷ್ಟೆ. ಇನ್ನೊಂದು ವಿಚಾರ, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ತೇವಾಂಶ ಜಾಸ್ತಿ ಆಗ್ತದೆ, ಅದು ವಾತಾವರಣದಲ್ಲಿರಬಹುದು, ನೆಲದಲ್ಲಿಯೂ ಕೂಡ ಆಗಬಹುದು. ಹೌದು, ಈ ಹೆಚ್ಚಿನ ಒಂದು ತೇವಾಂಶದಿಂದಾಗಿ ಯಾವ ರೀತಿಯ ತೊಂದರೆಗಳೆಲ್ಲ ಉಂಟಾಗ್ತವೆ? ತೇವಾಂಶ ಹೆಚ್ಚಿದಾಗ, ಒಂದನೇದಾಗಿ ಈ ಗಾಳಿಯಲ್ಲಿ ತೇವಾಂಶ ಹೆಚ್ಚಿದಾಗ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಉಂಟು. ಅದು ಮಾಮೂಲಿ ಶೀತ, ಕೆಮ್ಮು ಅಂತ ಹೇಳಿ ನಾವು ಹೇಳುವ ಹಾಗೆ ರೈನೈಟಿಸು ಈ ಥರ ಟೆಕ್ನಿಕಲ್ ಟರ್ಮ್ ಉಂಟು, ಅದು ಇರ್ಬೋದು. ಅಥವಾ ಕೆಲವೊಂದು ಸಲ ಈ ತೇವಾಂಶ ಹೆಚ್ಚಿದಾಗ ನೆಲದ ಪಸೆ ಅಥವಾ ನೆಲದ ಮೇಲ್ಮೈ ಒಣಗಿರುವುದಿಲ್ಲ, ಆವಾಗ ಸಾಮಾನ್ಯವಾಗಿ ಅವಡು ಅಂತ ಹೇಳಿದರೆ ಗೊರಸು ಕಾಲಿನ ತುದಿಯಲ್ಲಿರುವಂಥದ್ದು, ಕಾಲಿನ ಈ ಗೊರಸುಗಳು ಮೆತ್ತಗೆ ಆಗುವಂಥದ್ದು, ಗೊರತುಗಳ ಸವೆತ ಜಾಸ್ತಿ ಆಗುವಂಥದ್ದು, ಈ ಗೊರಸು ಒಣಗದೇ ಇದ್ದುಕೊಂಡು ಈ ಎರಡು ಗೊರಸುಗಳ ಮಧ್ಯದಲ್ಲಿ, ಒಂದು ಕಾಲಿನಲ್ಲಿ ಎರಡು ಗೊರಸುಗಳು ಇರ್ತದೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತು. ಈ ಮಧ್ಯದಲ್ಲಿ ತೇವಾಂಶ ಒಣಗದೆ ಅಲ್ಲಿ ಇನ್ಫೆಕ್ಷನ್ ಆಗೋದು, ಅಲ್ಲಿ ಫುಟ್ ರಾಟ್ ಅಥವಾ ಲೆಮಿನೈಟಿಸ್ ಅಂತ ಹೇಳ್ತೇವೆ, ಕಾಲು ನೋವು ಬರುವಂಥದ್ದು, ಇಂತಹ ಸಾಧ್ಯತೆಗಳು ಉಂಟು. ಅದೇ ರೀತಿಯಲ್ಲಿ ಈ ತೇವಾಂಶ ಜಾಸ್ತಿ ಆದಾಗ ದನಗಳು ಮನಗಿದ್ದಂತಹ ದನಗಳು ಹೇಳುವಾಗ ಅಥವಾ ಈ ಕೆಚ್ಚಲು ಮತ್ತು ಈ ಕಾಲಿನ ಮಧ್ಯದ ಈ ಸಂಧಿ, ತೊಡೆ ಸಂಧಿ ಏನುಂಟು ಅಲ್ಲಿ ಪಸೆ ಅಥವಾ ನೀರಿನಾಂಶ ತೇವಾಂಶ ಉಳಿದುಕೊಂಡು ಒಂದು ನಮ್ಮನೆ ದೋಬಿ ಇಚ್ಚಿನ ಹಾಗೆ ಅಂತೇಳಿ ಹೇಳ್ಬೋದು, ಫಂಗಲ್ ಇನ್ಫೆಕ್ಷನ್, ಹುಣ್ಣು ಆಗುವಂಥದ್ದು, ವಾಸನೆಯಿಂದ ಕೂಡಿದಂಥ ಹುಣ್ಣಾಗುವಂಥದ್ದು, ಕಾಲಿನಲ್ಲಿ ಹುಣ್ಣಾಗುವಂಥದ್ದು, ಅದೇ ನಮ್ಮನೆಯಲ್ಲಿ ದನಗಳು ಮಲಗಿದ್ದಾಗ ಈ ಮೊಲೆ ತೊಟ್ಟಿನ ತುದಿಯಲ್ಲಿ ಕೂಡ ನೀರಿನ ಪಸೆ ಇತ್ಯಾದಿಗಳು ನಿತ್ತು, ಕಲ್ಮಶ ನಿತ್ತು, ಕೆಚ್ಚಲು ಬೇನೆಯ ಒಂದು ಸಾಧ್ಯತೆ ಜಾಸ್ತಿ ಆಗುವಂಥದ್ದನ್ನು ನಾವು ಮಳೆಗಾಲದಲ್ಲಿ ಕಾಣಬಹುದು. ಬಹುಶಃ ಈ ತೇವಾಂಶ ಜಾಸ್ತಿ ಇರುವಂತಹ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಸಮಸ್ಯೆ ಅಂದರೆ ಆರೋಗ್ಯ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ಬೋದು ಅನ್ನುವಂಥದ್ದು ನೀವು ಹೇಳಿದ್ರಿ. ಸ್ವಲ್ಪ ಇದನ್ನು ವಿವರವಾಗಿ ಹೇಳಿ, ಕೆಚ್ಚಲು ಭಾವ ಆಗ್ಬೋದು ಅಥವಾ ಕಾಲಿನಲ್ಲಿ ಗೊರಸಿನಲ್ಲಿ ಆಗುವಂತಹ ಹುಣ್ಣು ಆಗ್ಬೋದು, ಇದನ್ನೆಲ್ಲ ಹೇಗೆ ನಿವಾರಣೆ ಮಾಡುವಂಥದ್ದು? ಒಂದನೇದಾಗಿ ಅದೇ ಈಗ ಪ್ರಾಕೃತಿಕವಾದಂಥ ವೈಪರೀತ್ಯಗಳಿಗೆ ದನಗಳನ್ನು ಒಡ್ಡಬಾರ್ದು ಅಂತ ಹೇಳಿ, ಆದರೆ ನಾವು ಈ ಮಳೆಗಾಲದ ವಿಪರೀತ ಮಳೆಯ ನಿರೀಕ್ಷೆ ಇರುವಾಗ, ಸಿಡಿಲು ಗುಡುಗಳಿರುವಾಗ ಮೇಲು ಬಿಡುವಂಥ ರಸುಗಳನ್ನು ಬಿಡದೆ ನಾವು ಕೊಟ್ಟಿಗೆಯಲ್ಲಿ ಅದನ್ನು ಸಾಕುವಂಥದ್ದು. ಮತ್ತು ಈ ತೇವಾಂಶ, ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಆಗೋದಕ್ಕೆ ವಿಶೇಷ ಏನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನೆಲದಲ್ಲಿ ತೇವಾಂಶ ಜಾಸ್ತಿ ಇರುವಾಗ ಆದಷ್ಟು ಈ ಮೇಲ್ಮೈ, ನೆಲದ ಮೇಲ್ಮೈಯನ್ನು ಒದ್ದೆಯಾಗಿ ಇರದ ಹಾಗೆ, ಒಣಗಿ ಇರುವ ಹಾಗೆ ನೋಡಿಕೊಳ್ಬೇಕು. ನೀರಿನಿಲ್ಲದಂತಹ ಒಂದು, ನಾವು ಕೊಟ್ಟಿಗೆ ಕಟ್ಟುವಾಗಲೇ ಸರಾಗವಾಗಿ ನೀರು ಹರಿದು ಹೋಗುವಂಥ ಒಂದು ಇಳಿಜಾರನ್ನು ಅಥವಾ ಸ್ಲೋಪನ್ನು ಅದಕ್ಕೆ ಕೊಟ್ಟು ನಾವು ಕಟ್ಟಬೇಕು. ಅಕಸ್ಮಾತ್ ಸೊಪ್ಪು ಹಟ್ಟಿ ಅಂತ ಹೇಳಿ ಆದರೆ, ಆವಾಗ ಆದಷ್ಟು ಒಣ ಸೊಪ್ಪನ್ನು ಈ ಹಟ್ಟಿಗೆ ಒದಗಿಸಿಬಿಟ್ಟು ಒಣ ಒಂದು ವಾತಾವರಣವನ್ನು, ನೆಲವನ್ನು ಜಾನುವಾರುಗಳಿಗೆ ಒದಗಿಸುವಂಥದ್ದನ್ನು ನಾವು ಮಾಡಬೇಕು. ಮತ್ತು ಈ ಬಾಚಟ್ಟಿ, ಅದು ಬಾಚಟ್ಟಿ ಅಂತ ಹೇಳಿದರೆ ಸೊಪ್ಪು ಹಾಕದಂಥ ಹಟ್ಟಿಗಳು, ಸಿಮೆಂಟ್ ಅಥವಾ ಕಲ್ಲಿನ ಹಟ್ಟಿ ಅಂತ ಹೇಳಿದರೆ, ನೀರು ನಿಲ್ಲದ ಹಾಗೆ ಮತ್ತು ನೀರನ್ನು ಆಗಾಗ ಗುಡಿಸಿ ತೆಗೆಯುವಂಥದ್ದು, ಮತ್ತು ಮೇಲ್ಮೈ ಒಣಗುವ ಹಾಗೆ, ಅದುಗಳು ಒಣಗದೇ ಇದ್ದರೆ, ಮೇಲೆ ಗುಡಿಸಿ ತೆಗೆದಾಗ ಒಣಗದೇ ಇದ್ದರೆ ಫ್ಯಾನ್ ಇತ್ಯಾದಿಗಳನ್ನು ಉಪಯೋಗ ಮಾಡುವಂಥದ್ದು ಕೂಡ ಸೂಕ್ತ. ಈಗ ರಬ್ಬರ್ ಮ್ಯಾಟನ್ನು ಉಪಯೋಗಿಸೋದಿದ್ರೆ, ರಬ್ಬರ್ ಮ್ಯಾಟನ್ನು ಉಪಯೋಗಿಸಿ ಧಾರಾಳವಾಗಿ ಉಪಯೋಗಿಸ್ಬೋದು. ರಬ್ಬರ್ ಮ್ಯಾಟನ್ನು ಉಪಯೋಗಿಸುವಾಗ ಸರಿಯಾಗಿ ಹಾಕಬೇಕು. ಮಾತ್ರ ಸರಿಯಾಗಿ ಹಾಕುವಂಥದ್ದು ಅಂತ ಹೇಳಿದರೆ, ಎಷ್ಟೋ ಕಡೆಗಳಲ್ಲಿ ಅದು ಈ ರಬ್ಬರ್ ಮ್ಯಾಟಿನ ಅಡಿಯಲ್ಲಿ ಗ್ರೂಸ್ ಇರ್ತದೆ. ಗ್ರೂಸ್ ಅಂತ ಹೇಳಿದರೆ ಒಂದು ಜಾರದ ಹಾಗೆ ಇರ್ತದೆ, ಮತ್ತು ಸಣ್ಣಕ್ಕೆ ಈ ನೀರು ಹರಿದು ಹೋಗಲಿಕ್ಕೆ ಚಡಿ ಕೊಟ್ಟಿರ್ತಾರೆ. ಆ ಚಡಿ ಅಡಿಯಲ್ಲಿ ಇರಬೇಕು. ಮೇಲ್ಮೈ ನುಣುಪಾದಂತಹ ಮೈ, ಅದು ಸಮತಟ್ಟಾದಂತಹ ಮೈ ಮೇಲೆ ಇರಬೇಕು. ಕೆಲವು ಕಡೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಅದನ್ನು ಈ ತಿರುಗಿಸಿ ಹಾಕ್ತಾರೆ. ತಿರುಗಿಸಿ ಹಾಕಿದಾಗ ಅದರ ಉದ್ದೇಶ ಫಲಿಸುವುದಿಲ್ಲ, ಅಲ್ಲಿ ನಿಂತ್ಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಉಂಟು. ಇನ್ನೊಂದು ವಿಚಾರ, ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಡುವಂತಹ ಈ ಸೊಳ್ಳೆಗಳು ಅಥವಾ ನೊಣಗಳು, ಇವುಗಳ ಒಂದು ಬಾಧೆಯಿಂದ ಏನೇನು ಸಮಸ್ಯೆಗಳಾಗ್ತವೆ? ಹೌದು, ಈ ಮಳೆಗಾಲದಲ್ಲಿ ಸೊಳ್ಳೆ, ನೊಣಗಳು ಇತ್ಯಾದಿ ಈ ಪರೋಪಜೀವಿಗಳ ಸಂಖ್ಯೆ ವೃದ್ಧಿಯಾಗ್ತದೆ. ಯಾಕೆಂತ ಹೇಳಿದರೆ, ಅವುಗಳಿಗೆ ಮೊಟ್ಟೆ ಇಟ್ಟು ಇದು ಮೊಟ್ಟೆಯನ್ನು ಮರಿ ಮಾಡುವಂತಹ ಒಂದು ಪರಿಸರ, ಸೂಕ್ತವಾದಂತಹ ಪರಿಸರ ಅದಕ್ಕೆ ಸಿಗ್ತದೆ. ಪ್ರಾಥಮಿಕವಾಗಿ ಹೇಳೋದಿದ್ರೆ, ಈ ಸೊಳ್ಳೆಗಳಲ್ಲಿ ಸಣ್ಣ ಈ ನೀರು ನುಸಿ ಅಂತೇಳಿ ಹೇಳ್ತಾರೆ ಹಳ್ಳಿಯಲ್ಲಿ, ಅಥವಾ ನಾಸ್ತಿ ಅಂತೇಳಿ ಕೆಲವು ಕಡೆಗಳಲ್ಲಿ ಹೇಳ್ತಾರೆ. ಇದು ವಿಶೇಷವಾಗಿ ನಿಮಗೆ ದೊಡ್ಡದಾಗಿ ಕಾಣುವುದಿಲ್ಲ, ಆದರೆ ಸಣ್ಣಕ್ಕೆ ಬಹಳ ಸಣ್ಣ ಗಾತ್ರದವು. ಆದರೆ ಜಾನುವಾರುಗಳಿಗೆ ಕಣ್ಣಿನ ಸುತ್ತ, ಕೆಚ್ಚಲಿನಲ್ಲಿ, ಎಲ್ಲಿ ಒಟ್ಟಾರೆಯಾಗಿ ಕೂತು ಬಿಟ್ಟು ಒಂದು ವಿಶ್ರಾಂತಿ ಇಲ್ಲದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತದೆ, ನಿದ್ದೆಗೆಡಿಸ್ತದೆ. ಜಾನುವಾರುಗಳಿಗೆ ವಿಶ್ರಾಂತಿ ಇರುವುದಿಲ್ಲ, ನಿದ್ದೆಗೆಡಿಸ್ತದೆ, ಮಲಗಲಿಕ್ಕೆ ಇದು ಹಿಂಜರಿತವೆ ಜಾನುವಾರುಗಳು. ಕೆಲವು ಹಟ್ಟಿಗಳಲ್ಲಿ ಒಬ್ಬರು ರೈತರಂತೂ ಹೇಳಿದರು ನನಗೆ, ಈಗ ಇತ್ತೀಚೆಗೆ ಏನಂತ ಹೇಳಿದರೆ, ಫ್ಯಾನ್ ಹಾಕಲಿಕ್ಕೆ ಕಾಯ್ತಾ ಇರ್ತವೆ ಜಾನುವಾರುಗಳು, ಫ್ಯಾನ್ ಹಾಕಿದ ತಕ್ಷಣ ಮಲಗಿ ಬಿಡ್ತದೆ ಅಂತ ಹೇಳಿಕೊಂಡು, ಫ್ಯಾನ್ ಹಾಕದಿದ್ದರೆ ಮಲಗೋದೇ ಇಲ್ಲ ಅಂತ. ಅಂದರೆ ಅದು ತಾತ್ಪರ್ಯ ಏನು ಅಂತ ಹೇಳಿದರೆ, ಈಗ ಉಷ್ಣತೆ ಹೆಚ್ಚಾಗಿ ಫ್ಯಾನ್ ಅಂತ ಹೇಳಿ ಅಲ್ಲ, ಈ ಸೊಳ್ಳೆ ವಿಪರೀತ ಉಂಟು, ಸೊಳ್ಳೆಯ ಕಾಟ ಅಂತ ಹೇಳಿಕೊಂಡು ಅದರ ವಿಚಾರವಾಗಿ. ಮತ್ತು ಈ ಸೊಳ್ಳೆ ಕಚ್ಚಿದ್ದರಿಂದಾಗಿ, ಈ ನೀರಾಸಿ ಆಗಿರಲಿಕ್ಕಿಲ್ಲ, ಅದು ಬೇರೆ ಸೊಳ್ಳೆಗಳು ಕಚ್ಚಿದ್ದರಿಂದಾಗಿ ಬರುವಂತಹ ಕೆಲವು ಕಾಯಿಲೆಗಳು ಉಂಟು. ರಕ್ತಹೀನತೆ ಹೇಗೂ ಬರ್ತದೆ, ಸೊಳ್ಳೆ ಉಣ್ಣೆ ಇತ್ಯಾದಿಗಳು ಕಚ್ಚಿದರೆ ಇರುವಂಥದ್ದೇ. ಈ ಉಣ್ಣೆ ಅಂಥದ್ದು ಕಚ್ಚಿದರೆ, ಈ ರಕ್ತದ ಮೂತ್ರದಲ್ಲಿ ರಕ್ತ ಹೋಗುವಂಥ ಒಂದು ಕಾಯಿಲೆ ಬಹಳ ಎಂಡೆಮಿಕ್ ಆಗಿ ಉಂಟು ಎಲ್ಲ ಕಡೆಗಳಲ್ಲಿ, ಉಣ್ಣೆ ಇರುವಂಥ ಕಡೆಗಳಲ್ಲಿ, ಬೇಬಿಷಿಯೋಸಿಸ್ ಅಂತ ಹೇಳ್ತಾರೆ. ಅದರಲ್ಲಿ ಜ್ವರ ಇರ್ತದೆ, ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು ಪ್ರಧಾನವಾದಂಥ ಒಂದು, ರಕ್ತ ಮಿಶ್ರಿತವಾದ ಮೂತ್ರ ಹೋಗುವಂಥದ್ದು ಪ್ರಧಾನವಾದಂಥ ಒಂದು ಲಕ್ಷಣ ಆಗಿರ್ತದೆ. ಆದರೆ ಜಾನುವಾರು ಸಾಮಾನ್ಯಕ್ಕೆ ತುಂಬ ಜ್ವರ ಇದ್ದರೂ ಕೂಡ ಇದರಲ್ಲಿ ತಿಂತಾ ಇರ್ತದೆ, ಮೆಲುಕು ಹಾಕುವಂಥದ್ದು, ತಿನ್ನುವುದನ್ನು ನಿಲ್ಲಿಸುವುದಿಲ್ಲ. ಆದರೆ ಸ್ವಲ್ಪ ಕಡಿಮೆ ಮಾಡಿರ್ತದೆ, ಹಾಲಿನ ಇಳುವರಿ ಕಡಿಮೆ ಆಗಿರ್ತದೆ ಜ್ವರ ಇರುವುದರಿಂದಾಗಿ. ತಿನ್ನುತ್ತಾ ಇರುವ ಕಾರಣ ನಾಳೆ ನೋಡುವ, ನಾಡ್ದು ನೋಡುವ ಅಂತ ಹೇಳಿಕೊಂಡು ಎರಡು ಮೂರು ದಿವಸ ನೋಡಿದರೆ, ಮೂರ್ನಾಲ್ಕು ದಿವಸದ ಮೇಲೆ ಇದು ತಿನ್ನುವುದನ್ನು ನಿಲ್ಲಿಸಿಬಿಡ್ತದೆ. ಆವಾಗ ರಕ್ತಹೀನತೆ ತುಂಬ ಜಾಸ್ತಿ ಆಗಿರ್ತದೆ, ತುಂಬ ವಿಪರೀತ ತಡ ಆಗಿಬಿಡ್ತದೆ. ಹಾಗೆ ಯಾವತ್ತೂ ಕೂಡ ಜಾನುವಾರುಗಳಿಗೂ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಆದಾಗ, ಜಾನುವಾರನ ಮೂತ್ರ ಮತ್ತು ಸೆಗಣಿಯನ್ನು ಸರಿಯಾಗಿ ಗಮನಿಸಬೇಕು. ಮೂತ್ರದಲ್ಲಿ ವ್ಯತ್ಯಾಸ ಇದ್ದರೆ ತಕ್ಷಣ ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸಬೇಕು. ಅದೇ ರೀತಿಯಲ್ಲಿ ಈ ಮಳೆಗಾಲದಲ್ಲಿ ಎಪಿಮೆರಲ್ ಫೀವರ್ ಅಥವಾ ನಮ್ಮ ಊರಿನಲ್ಲೆಲ್ಲ ಕಪ್ಪೆ ಅಂತೇಳಿ ಒಂದು ಹೇಳ್ತಾರೆ, ಒಂದು ಕಾಯಿಲೆ ಇರ್ತದೆ. ಅದರಲ್ಲಿ ಸರ್ವೇ ಸಾಮಾನ್ಯವಾಗಿ ಶೀತ ಜ್ವರದ ಲಕ್ಷಣಗಳು, ಮೂಗಿನಿಂದ ಸ್ರಾವ ಇರುವಂಥದ್ದಾಗಲಿ, ಜ್ವರ ಇರುವಂಥದ್ದು, ಕೆಮ್ಮು, ಶೀತ ಮೂಗಿನಿಂದ ಇಳಿಯುವಂಥದ್ದು, ಮತ್ತು ಮೈಕೈ ನೋವು, ಕೈ ಅಥವಾ ಕಾಲನ್ನು ಎತ್ತಿ ಹಿಡಿಯುವಂಥದ್ದು, ಹಾಲಿನ ಇಳುವರಿ ಕಡಿಮೆ ಆಗುವಂಥದ್ದು ಎಲ್ಲದರಲ್ಲಿ ಇರ್ತದೆ ಹುಷಾರು ಇಲ್ಲದಾಗ. ಇದು ಪ್ರಧಾನವಾದಂಥ ಲಕ್ಷಣ. ಸಾಮಾನ್ಯಕ್ಕೆ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ಅದು ನಾಲಿಗೆಯನ್ನು ಬಾಯಿ ಹೊಡೆದು ನಾಲಿಗೆಯನ್ನು ನೋಡ್ತಾರೆ, ನಾಲಿಗೆಯ ಬುಡ ದಪ್ಪ ಆಗಿರ್ತದೆ. ದಪ್ಪ ಎಲ್ಲ ಜಾನುವಾರುಗಳಿಗೆ ಕೂಡ ನಾಲಿಗೆಯ ಬುಡದ ಭಾಗ ದಪ್ಪ ಇರ್ತದೆ. ಈ ದಪ್ಪವನ್ನು ನೋಡಿಬಿಟ್ಟು ಅದು ಕಪ್ಪೆ ಆಗಿದೆ ಅಂತ ಹೇಳಿ ಒಂದು ಒಂದು ಒಂದು ತಪ್ಪು ಅಭಿಪ್ರಾಯ ವಾಡಿಕೆ ಮಾಡಿಬಿಟ್ಟು ಅದಕ್ಕೆ ಭತ್ತ ಉಪ್ಪು ಇತ್ಯಾದಿಗಳನ್ನು ಹಾಕಿ ಅರಿಯುವಂಥದ್ದು ಅಥವಾ ಸೂಜಿಯಿಂದ ಚುಚ್ಚುವಂಥದ್ದು ಇಂಥದ್ದನ್ನೆಲ್ಲ ಮಾಡ್ತಾರೆ. ಏನು ಬೇಕಾಗುವುದಿಲ್ಲ. ಇದು ಸರ್ವೇ ಸಾಮಾನ್ಯವಾದಂಥ ಒಂದು ಕಾಯಿಲೆ. ಇಂಗ್ಲೀಷ್ನಲ್ಲಿ 3 ಡೇ ಸಿಕ್ನೆಸ್ ಅಂತ ಹೇಳಿ ಒಂದು ಹೆಸರು ಉಂಟು. ಅಂದರೆ ಏನೂ ಔಷಧಿ ಕೊಡದೇ ಇದ್ದರೂ ಕೂಡ 3 ದಿವಸದಲ್ಲಿ ಅದು ಕಡಿಮೆ ಆಗ್ತದೆ ಅಂತ ಹೇಳುವಂಥ ತಾತ್ಪರ್ಯದಲ್ಲಿ. ಅಕಸ್ಮಾತ್ ಔಷಧಿ ಬೇಕು ಅಂತ ಹೇಳಿ ಆದರೆ ಮಾಮೂಲಿ ಜ್ವರದ ಮಾತ್ರೆಯನ್ನು ಅದರ ಗಾತ್ರಕ್ಕೆ ಅನುಗುಣವಾಗಿ ಕೊಟ್ಟರೆ ಸಾಕಾಗ್ತದೆ. ಹೀಗೆ ಈಗ ಒಂದು ಎಪಿಮರಲ್ ಫೀವರ್ ಅಂತ ಹೇಳಿ ಬರ್ಬೋದು ಸೊಳ್ಳೆಯ ಕಡಿತದಿಂದ. ಹೀಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಮತ್ತು ಕೆಲವು ಈ ನೊಣ ಇತ್ಯಾದಿಗಳಿಂದ ಕೆಚ್ಚಲು ಬೇನೆ ಇರ್ಬೋದು ಅಥವಾ ನೊಣ ಜಾಸ್ತಿಯಾಗಿ ಕೂತು ತುರಿಸಿಕೊಂಡು ಜಾನುವಾರು ಆ ಭಾಗದಲ್ಲಿ ರೋಮ ಇತ್ಯಾದಿಗಳನ್ನ ಕಳ್ಕೊಂಡು ಅದು ಡರ್ಮಟೈಟಿಸ್ ಅಂತ ಹೇಳ್ತೇವೆ, ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು, ಇದು ಕೂಡ ಬರ್ತದೆ. ಇದನ್ನು ನಿವಾರಿಸುವುದು ಹೇಗೆ, ಸೊಳ್ಳೆ ಅಥವಾ ಈ ನೊಣಗಳ ಒಂದು ಕಾಟವನ್ನು? ಸೊಳ್ಳೆ ಅಥವಾ ನೊಣಗಳ ಕಾಟವನ್ನು ನಿವಾರಿಸಬೇಕಾದರೆ ಆದಷ್ಟು ಈ ನೀರು ನಿಲ್ಲದಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು. ತ್ಯಾಜ್ಯದ ಹೊಂಡ ಅಂತ ಏನುಂಟು ಅಥವಾ ಗೊಬ್ಬರದ ಹೊಂಡ ಅಂತ ಏನುಂಟು ಅದನ್ನು ಹಟ್ಟಿಯಿಂದ ದನಗಳ ಕೊಟ್ಟಿಗೆಯಿಂದ ಸ್ವಲ್ಪ ದೂರದಲ್ಲಿ ಮಾಡುವುದು ಮತ್ತು ಆದಷ್ಟು ನೀರು ನಿಲ್ಲದ ಹಾಗೆ ಮಾಡುವುದು. ಮತ್ತು ತುಂಬ ನೊಣಗಳ ಉಪದ್ರವ ಉಂಟು ಅಥವಾ ಸೊಳ್ಳೆ ಉಪದ್ರವ ಉಂಟು ಅಂತ ಹೇಳಿ ಆದರೆ ಅದೇ ಒಂದು ಸೊಳ್ಳೆ ಪರದೆಯನ್ನು ಹಾಕುವಂಥದ್ದು, ಫ್ಯಾನ್ ಹಾಕುವಂಥದ್ದು ಅಥವಾ ಹೊಗೆಯನ್ನು ಹಾಕುವಂಥದ್ದು ಮಾಡ್ಬೋದು. ಅದೇ ರೀತಿಯಲ್ಲಿ ಸ್ಪ್ರೇಗಳು ಬರ್ತದೆ, ಸ್ಪ್ರೇ ಮಾಡಲಿಕ್ಕೆ ಔಷಧಿಗಳು ಬರ್ತದೆ, ಆಸ್ಪತ್ರೆಗಳಲ್ಲಿ ಲಭ್ಯತೆ ಉಂಟು, ಅದನ್ನು ಮಾಡ್ಬೋದು. ಅಥವಾ ಜೈವಿಕವಾಗಿ ಮಾಡ್ತೀವಿ ಅಂತ ಹೇಳಿ ಆದರೆ ನೊಣಗಳ ಉಪದ್ರವಕ್ಕೆ ಒಂದು ಡೀಸೆಲ್ ಅಥವಾ ಯಾವುದಾದ್ರು ಎಣ್ಣೆ, ಬೇವಿನ ಎಣ್ಣೆ ಆಗ್ತದೆ ಅಥವಾ ಯಾವುದೇ ಎಣ್ಣೆಯನ್ನು ಒಂದು 1/4 ಲೀಟರ್ನಷ್ಟು ಎಣ್ಣೆಯನ್ನು ಒಂದು ಬಲ್ದಿ ನೀರಿನಲ್ಲಿ ಹಾಕಿ ಆ ನೀರಿನಲ್ಲಿ ಎಣ್ಣೆ ಕರಗುವ ರೀತಿಯಲ್ಲಿ ಸೋಪನ್ನು ಉಪಯೋಗ ಮಾಡುವುದು ಮತ್ತು ಆ ನೀರನ್ನು ಸ್ಪ್ರೇ ಮಾಡುವುದು ನೊಣಗಳು ಇದ್ದಾಗ. ಆವಾಗ ನೊಣಗಳ ರೆಕ್ಕೆಯಲ್ಲಿ ಎಣ್ಣೆಯ ಪಸೆಯ ನೀರು ಕೂತು ಅದು ಹಾರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅಲ್ಲಿ ಬಿದ್ದು ನಾಶ ಆಗ್ತದೆ. ಹೀಗೆ ಮಾಡ್ಬೋದು. ಇನ್ನೊಂದು ವಿಚಾರ, ಕಲುಷಿತ ನೀರು ಇದರಿಂದಾಗಿ ಮತ್ತು ಕಲುಷಿತ ಹುಲ್ಲು ಇದರಿಂದಾಗಿ ಯಾವ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ? ಹೌದು, ತುಂಬ ಇದು ಪರಿಣಾಮ ಅದು ತುಂಬ ದುಷ್ಪರಿಣಾಮಗಳನ್ನು ಬೀಳ್ತದೆ. ಕಲುಷಿತವಾದಂತಹ ನೀರು, ನೀರು ಎರಡೂ ವಿಧದಲ್ಲಿ ಕಲುಷಿತ ಆಗ್ಬೋದು. ಒಂದು ಮಣ್ಣು ಇತ್ಯಾದಿಗಳು ಸೇರ್ಬೋದು, ಎರಡನೇದಾಗಿ ತ್ಯಾಜ್ಯಗಳು ಸೇರ್ಬೋದು, ಹೊರಗೆ ಬಿಡುವಂಥ ರಸಗಳಿರ್ಬೋದು ಅಥವಾ ಈಗ ಬೇರೆ ಪ್ರಾಣಿಗಳ ತ್ಯಾಜ್ಯ ಸೇರಿದಾಗ ಮಲವಸ್ತುವಿನಿಂದ ಅಥವಾ ಮಲಮೂತ್ರದಿಂದ ಮಲಿನ ಆದಾಗ ನೀರು, ಇಲಿಜ್ವರ ಇರ್ಬೋದು ಅಥವಾ ಸಾಲ್ಮೊನೆಲೋಸಿಸ್ ಅಂತ ಹೇಳುವಂಥ ಒಂದು ಅತಿಸಾರ ಬೇದಿ ಉಂಟು ಮಾಡುವಂಥ ಕಾಯಿಲೆ ಇರ್ಬೋದು, ಅಂತಹ ಕರುಳು ಬೇನೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಅದೇ ರೀತಿ ಮಣ್ಣು ಸೇರ್ಬೋದು ನೀರಿನಲ್ಲಿ, ಮಣ್ಣು ಸೇರಿದಾಗ ಮಣ್ಣು ಮಿಶ್ರಿತ ಆದಾಗ ಕೆಲವು ಸತಿ ಅದು ಕೂಡ ಎಂಟ್ರೈಟಿಸ್ ಅಥವಾ ಈ ಕರುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಉಂಟು ಮಾಡ್ಬೋದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಕೂಡ ಉಂಟು ಮಾಡ್ಬೋದು. ಯಾಕಂತ ಹೇಳಿದರೆ ಧೂಳಿನಲ್ಲಿ ಮಣ್ಣಿನಲ್ಲಿ ಕೆಲವು ಸತಿ ಮೈಟ್ ಅಂತ ಹೇಳುವಂಥ ಒಂದು ಸೂಕ್ಷ್ಮ ಜೀವಿ ಇರ್ತದೆ, ಪರೋಪಜೀವಿ ಚರ್ಮದಲ್ಲಿ ಲೋಕಲೈಸ್ ಆಗಿ ಇರುವಂಥದ್ದು. ಇದರಿಂದಾಗಿ ಪರಂಗಿ ಅಂತ ಹೇಳಿ ಆಡು ಭಾಷೆಯಲ್ಲಿ ಕರೆಯುವಂಥ ಚರ್ಮದ ಕಾಯಿಲೆ, ಸ್ಕೇಬಿಸ್ ಅಂತ ಹೇಳ್ತೇವೆ, ಅದು ಬರಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಆದಷ್ಟು ಶುದ್ಧವಾದಂಥ ನೀರನ್ನು ಜಾನುವಾರುಗಳಿಗೆ ಯಾವತ್ತೂ ಸಿಗುವ ಹಾಗೆ, ಕುಡಿಲಿಕ್ಕೆ ಸಿಗುವ ಹಾಗೆ ನಾವು ಕ್ರಮವಹಿಸಬೇಕು. ಈಗ ನೈಸರ್ಗಿಕವಾಗಿ ಬೆಳೆದಿರುವಂಥ ಹುಲ್ಲನ್ನು ಕತ್ತರಿಸಿ ಹಾಕುವಂಥದ್ದು ಅಥವಾ ಆ ನೆಟ್ಟು ಬೆಳೆಸಿರುವಂತಹ ಹುಲ್ಲನ್ನು ಹಾಕುವಂತಹದ್ದು, ಇದು ಹೆಚ್ಚು ತೇವಾಂಶ ಇದ್ದರೆ ಏನೇನು ಸಮಸ್ಯೆಗಳು ಬರ್ತವೆ? ಹೌದು, ಈ ಮಳೆಗಾಲದಲ್ಲಿ ನೀವು ಹೇಳಿದಾಗೆ ಈ ಹಸಿ ಹುಲ್ಲಿನಲ್ಲಿ ನೈಸರ್ಗಿಕವಾಗಿ ಬೆಳೆದದ್ದೇ ಇರ್ಬೋದು ಅಥವಾ ನಾವು ಇದು ನೆಟ್ಟು ಬೆಳೆಸಿದ್ದೇ ಇರ್ಬೋದು, ನೈಸರ್ಗಿಕವಾಗಿ ಬೆಳೆದಂಥ ಹುಲ್ಲು ಸಾಮಾನ್ಯಕ್ಕೆ ಅದರ ಕಾಂಡ ಹೆಚ್ಚು ಎತ್ತರ ಇರುವುದಿಲ್ಲ, ಅದು ಸಣ್ಣ ಎತ್ತರದ್ದೇ ಇರ್ತದೆ. ಆದ್ದರಿಂದ ಈ ಕೆಲವು ಸತಿ ಹುಲ್ಲು ಹೆರೆದು ಹಾಕುವಾಗ ಬೂಡ ಸಮೇತ ಕಿತ್ತು ಬರ್ತದೆ, ಆವಾಗ ಮಣ್ಣು ಹುಲ್ಲಿನಲ್ಲಿ ಬರುವಂಥ ಸಾಧ್ಯತೆ ಉಂಟು. ಇನ್ನೊಂದು ಏನು ಅಂತ ಹೇಳಿದರೆ ತುಂಬ ಮಳೆ ಆಗ್ತಾ ಇರುವಾಗ ಈ ಹುಲ್ಲಿನ ಮೇಲೆ ಕೂಡ ಒಂದು ಮಣ್ಣು ನಿಂತಿರುವಂಥ ಸಾಧ್ಯತೆ ಉಂಟು, ಆವಾಗ ಮಣ್ಣು ಹೋಗುವಂಥದ್ದು, ತೇವಾಂಶ ಹೇಗೂ ಇದ್ದದ್ದೇ. ಅದೇ ರೀತಿ ಈ ನೆಟ್ಟ ಹುಲ್ಲನ್ನು ಕೂಡ ಹಾಗೆ ಕೆಲವು ಕಡೆಗಳಲ್ಲಿ ನಾನು ಕಂಡಿದ್ದೇನೆ, ಅದರಲ್ಲಿ ಇದು ಇದು ಹಾಕಿದ್ರು ಕೂಡ ಕಡಿದು ಹಾಕಿದರೂ ಕೂಡ ಕೆಲವು ಸತಿ ಮಣ್ಣಿನ ಅಂಶ ಇರುವಂಥದ್ದು, ತೇವಾಂಶ ಇರುವಂಥದ್ದು. ಈ ಬರೀ ತೇವಾಂಶ ಜಾಸ್ತಿ ಆದರೆ ಹಾಲಿನ ಗುಣಮಟ್ಟದಲ್ಲಿ ಸ್ವಲ್ಪ ಇಳಿಕೆ ಆಗ್ತದೆ ನೀರಿನಂಶ ಜಾಸ್ತಿ ಇದ್ದಾಗ. ಹೇಗೆ ಅಂತ ಹೇಳಿದರೆ ಸಗಣಿ ಸ್ವಲ್ಪ ತೆಳುವಾಗಿ ಹೋಗ್ತದೆ, ಹೆಚ್ಚಾಗಿ ಸಗಣಿ ತೆಳುವಾಗಿ ಹೋದಾಗ ಹಾಲಿನ ಇಳುವರಿಯಲ್ಲಿ ದೊಡ್ಡ ವ್ಯತ್ಯಾಸ ಬರೆದಿದ್ದರೂ ಕೂಡ ಗುಣಮಟ್ಟದಲ್ಲಿ ಅಂತ ಹೇಳಿದರೆ ಫ್ಯಾಟ್ ಕಡಿಮೆ ಇರುವಂಥದ್ದು, ಎಲ್ ಆರ್ ಕಡಿಮೆ ಇರುವಂಥದ್ದು ಆಗ್ತದೆ. ಮಣ್ಣಿನ ಅಂಶ ಹೋದಾಗ ಈ ಬೇದಿ ಅಂತ ಹೇಳುವಂಥದ್ದು ಈ ಇನ್ಫೆಕ್ಷಿಯಸ್ ಅಥವಾ ಸಾಂಕ್ರಾಮಿಕವಾದಂಥ ಒಂದು ರೋಗ ಬೇದಿಯಾಗಿ ಅದರಲ್ಲಿ ಈ ಒಂದು ಮ್ಯೂಕಸ್ಸಿನ ಹಾಗೆ ಸಿಂಬಳದಂಥ ಅಂಶಗಳಿರುವಂಥದ್ದು ಅಥವಾ ರಕ್ತ ಇರುವಂಥದ್ದು ವಾಸನೆಯಿಂದ ಕೂಡಿರುವಂಥದ್ದು ಹಾಲಿನ ಇಳುವರಿ ತುಂಬ ಕಡಿಮೆ ಆಗುವಂಥದ್ದು ಇಂತಹ ತೊಂದರೆಗಳು ಆಗ್ತದೆ. ಇನ್ನೊಂದು ವಿಚಾರ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹಲಸಿನ ಹಣ್ಣು ಜಾಸ್ತಿ ಆಗಿರ್ತದೆ, ಅದನ್ನು ಯಥೇಚ್ಛವಾಗಿ ದನಗಳಿಗೆ ಕೊಡುವಂಥ ಒಂದು ಅಭ್ಯಾಸವೂ ಕೂಡ ಇರ್ತದೆ. ಇವು ಹಣ್ಣುಗಳ ಸಂಖ್ಯೆ ಜಾಸ್ತಿ ಆದರೆ, ಅಂದರೆ ಹಣ್ಣುಗಳನ್ನು ಕೊಡುವಂಥ ಒಂದು ಪ್ರಮಾಣ ಜಾಸ್ತಿ ಆದರೆ ಏನೇನು ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ? ಈ ಜಾನುವಾರುಗಳ ಜೀರ್ಣಾಂಗ ವ್ಯೂಹ ಅಂತ ಹೇಳುವಂಥದ್ದು ಅದು ಈ ಫೈಬರ್ ಅಥವಾ ನಾರಿನ ಅಂಶವನ್ನು ಹೆಚ್ಚಾಗಿ ಜೀರ್ಣಿಸಿಕೊಳ್ಳಿಕ್ಕೆ ಮಾಡಿದಂಥದ್ದು ಅಂತ ಹೇಳಿಲ್ಲ, ಸ್ವಾಭಾವಿಕವಾಗಿ ಇರುವಂತಹ ಒಂದು ಜೀರ್ಣಾಂಗ ವ್ಯವಸ್ಥೆ. ಆದರೆ ಈ ಹಣ್ಣಿನಲ್ಲಿ ಬಹಳ ಶೀಘ್ರವಾಗಿ ಜೀರ್ಣ ಆಗುವಂತಹ ಶರ್ಕರ ಪಿಷ್ಟಗಳು ಜಾಸ್ತಿ ಉಂಟು, ಫೈಬರ್ ಕಡಿಮೆ ಇರುವಂಥದ್ದು. ಅದರಲ್ಲಿ ಕೂಡ ಹಲಸಿನ ಹಣ್ಣಿನಲ್ಲಿ ತುಂಬ ಇದು ಶರ್ಕರ ಪಿಷ್ಟಗಳ ಅಂಶ, ಅದು ಕೂಡ ರೆಡಿ ಗ್ಲುಕೋಸ್ ಅಂತೇಳಿ ಹೇಳ್ಬೋದು, ಸಿಹಿಯ ಅಂಶಗಳು ಜಾಸ್ತಿ ಉಂಟು. ಇದು ಜಾಸ್ತಿಯಾಗಿ ಹಾಕಿದಾಗ ಒಂದು ಮಿತಿಗಿಂತ ಜಾಸ್ತಿ ಆದ ಕೂಡಲೇ ಹೊಟ್ಟೆ ಉಬ್ಬರಿಸುವಂಥದ್ದು ಜಾನುವಾರುಗಳಿಗೆ, ಬೇದಿಯಾಗುವಂಥದ್ದು ಇತ್ಯಾದಿ ಅಂಶಗಳು, ಮತ್ತು ಕೆಲವು ಸತಿ ತುಂಬ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಗದಿದ್ದರೆ ಅದು ಪ್ರಾಣಾಂತಿಕ ಕೂಡ ಆಗಬಲ್ಲದು, ಅದು ಒಂದು ಅಂಶ. ಮತ್ತು ಹಸಿ ಹುಲ್ಲಿನಲ್ಲೇ ಆಗಲಿ ಹಲಸಿನ ಹಣ್ಣಿನಲ್ಲೇ ಆಗಲಿ ಅಥವಾ ಇತರ ಆಹಾರದಲ್ಲೇ ಆಗಲಿ ಈ ಕಳೆತಂಥದ್ದು ಕೊಳೆತಂಥದ್ದು ಇದ್ದಾಗ ಅಥವಾ ಫಂಗಸ್ ಬರುವಂಥದ್ದು ಬೂಸ್ಟರ್ ಬಂದಂಥದ್ದು ಅಂತೇಳಿ ನಾವು ಹೇಳ್ಬೋದು, ಅದು ಇದ್ದಾಗ ಅದರಲ್ಲಿ ಒಂದು ಅಫ್ಲಾಟಾಕ್ಸಿನ್ ಅನ್ನುವಂಥ ಒಂದು ವಿಷಕಾರಿ ಅಂತ ಅಂಶ ಬಿಡುಗಡೆ ಆಗುವ ಸಾಧ್ಯತೆ ಉಂಟು. ಅದು ಜಾನುವಾರುಗಳಿಗೆ ಮೇವು ಕಡಿಮೆ ಆಗುವಂಥದ್ದು, ಲಿವರು ಇತ್ಯಾದಿ ಇದು ಅಂಗಾಂಗಗಳಿಗೆ ತೊಂದರೆ ಕೊಡುವಂಥದ್ದು ಅಥವಾ ಪ್ರಾಣಕ್ಕೆ ತೊಂದರೆ ಕೊಡುವಂಥದ್ದು ಆಗುವಂಥ ಸಾಧ್ಯತೆಗಳುಂಟು. ಹಾಗಾಗಿ ಆದಷ್ಟು ಈ ಮೌಲ್ಡ್ ಇರದಂಥ ಅಂತ ಹೇಳಿದರೆ ಪಸೆ ಬಂದು ಹಾಳಾಗಿರೋಂಥ ಆಹಾರವನ್ನು, ಅದು ಹಸಿರು ಮೇವಾಗಿರ್ಬೋದು, ಒಣಮೇವಾಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು, ಅದನ್ನು ನಾವು ಬಹಳ ನೋಡಿಕೊಂಡು ಜಾನುವಾರುಗಳಿಗೆ ನೀಡುವಂಥದ್ದು ಬಹಳ ಮುಖ್ಯ. ಈಗ ಅಡಿಕೆ ಹಾಳೆಯನ್ನು ಕೂಡ ಮೇವಾಗಿ ಕೊಡುವಂಥ ಒಂದು ಅಭ್ಯಾಸ ಇರ್ತದೆ, ಈ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಅಗತ್ಯ ಇದೆ? ಅಡಿಕೆ ಹಾಳೆ ಕೂಡ ಹಾಗೆ, ಅಡಿಕೆ ಹಾಳೆಯನ್ನು ನಾವು ಸಂಗ್ರಹಿಸಿ ಈಗ ಮಳೆಗಾಲ ಅಡಿಕೆ ಬೀಳೋದು ಹಾಳೆ ಸಿಗುವುದಿಲ್ಲ, ಸೋಗೆ ಸಿಗುವುದಿಲ್ಲ, ಅದನ್ನು ಬೇಸಿಗೆಯಲ್ಲಿ ಸಂಗ್ರಹಿಸಿ ಇಟ್ಕೊಳ್ಬೇಕಾಗ್ತದೆ ಮಳೆಗಾಲದಲ್ಲಿ ಹಾಕಬೇಕು ಅಂತ ಹೇಳಿ. ಆದರೆ ಆ ಸಂಗ್ರಹಣೆಯ ವಿಧಾನ ಮತ್ತು ಅದು ಮತ್ತೆ ಕೂಡ ಅಂದರೆ ಈಗ ಮೊದಲು ನೀರಿನಲ್ಲೇ ಒದ್ದೆ ಆಗಿರಬಾರ್ದು ಫಂಗಸ್ ಬೆಳೆಯದ ಹಾಗೆ, ಮತ್ತೆ ಕೂಡ ಸೋರುವಂತಹ ಒಂದು ಮಾಡಿನ ಅಡಿಯಲ್ಲಿ ಅಥವಾ ನೀರು ತಾಗದ ಹಾಗೆ ನಾವು ಅದನ್ನು ಇಟ್ಟು ಒಣವಾಗಿ ಶುಷ್ಕ ವಾತಾವರಣದಲ್ಲಿ ಇಡುವಂಥದ್ದು ಬಹಳ ಮುಖ್ಯ. ಈಗ ಸಿದ್ಧ ರೂಪದಲ್ಲಿಯೂ ಕೂಡ ಈ ಸೈಲೇಜ್ನಂಥದ್ದು ಸಿಗ್ತದೆ, ಇದರ ಉಪಯೋಗ? ಸೈಲೇಜಿನಂಥದ್ದು ಬಹಳ ಒಳ್ಳೆಯದು. ಅದು ಈಗ ಸಾಮಾನ್ಯಕ್ಕೆ ಜೋಳದ ಕಡ್ಡಿಯನ್ನು ಅದು ಜೋಳ ತೆಗೆಯದೆ ಜೋಳದ ಮೂತೆ ಸಮೇತವಾಗಿ ಸೈಲೇಜ್ ಮಾಡುವಂಥ ಒಂದು ಕ್ರಮವನ್ನು ಮಾಡಿದ್ದಾರೆ. ಅದನ್ನು ಎರಡೂ ರೀತಿಯಲ್ಲಿ ಒದಗಿಸ್ತಾರೆ. ಕೆಲವರು ಈಗ ನಮ್ಮ ಊರಿನಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಒಂದು ಲೋಕಲಿಯಾಗಿ ಸಿಗುವಂಥದ್ದು ಅಥವಾ ಬೇರೆ ಜಿಲ್ಲೆಗಳಿಂದ ತರಿಸಿದಂಥ ಈ ಜೋಳದ ಏನು ಕಡ್ಡಿಗಳು ಅಥವಾ ಈ ಗಿಡಗಳೇನಿದ್ದಾವೆ ಅದನ್ನು ಮೆಷಿನ್ ಮೂಲಕ ಕೊಚ್ಚಿ ಸಣ್ಣಕ್ಕೆ ಕೊಚ್ಚಿ ಕೊಡುವಂಥದ್ದು ಅದನ್ನು ಮಾಡ್ತಾರೆ. ಅದು ಫ್ರೆಶ್ ಆಗಿರುವಂಥದ್ದು, ಅದನ್ನು ಸಾಮಾನ್ಯಕ್ಕೆ ಒಂದು ವಾರವರೆಗೆ ಅದು ಹಾಳಾಗದ ಹಾಗೆ ಒಂದು ವಾರ 10 ದಿವಸದವರೆಗೆ ಕೊಟ್ಟರೆ ಏನಾಗೋದಿಲ್ಲ. ಅದನ್ನು ಗಾಳಿ ಆಡದ ಹಾಗೆ 1 ತಿಂಗಳು ಇಟ್ಟರೆ ಅದು ಸೈಲೇಜ್ ಆಗಿರ್ತದೆ, ಸಾಮಾನ್ಯ 1 ತಿಂಗಳ ನಂತರ ಕೊಡುವಂಥದ್ದು. ಈ ಸೈಲೇಜಿನಲ್ಲಿ ಕೂಡ ಹಾಗೆ, ಸೈಲೇಜ್ ಈ ಅರ್ಧಂಬರ್ಧ ಓಪನ್ ಆಗಿರ್ಬಾರ್ದು. ಒಂದು ಓಪನ್ ನಾವು ಮಾಡಿದರೆ ಅದನ್ನು ದಿನಾಗಲೂ ಉಪಯೋಗ ಮಾಡಿ ಮುಗಿಸಬೇಕು. ಒಂದು ಸತಿ ಓಪನ್ ಮಾಡಿ ಇವತ್ತು ಉಪಯೋಗ ಮಾಡುವಂಥದ್ದು ಮತ್ತು 4 ದಿವಸ ಕಳೆದು ಉಪಯೋಗ ಮಾಡ್ತೇವೆ ಅಂತ ವಾಪಸ್ಸು ಮುಚ್ಚಿ ಇಡುವಾಗಿಲ್ಲ. ಯಾಕೆಂತ ಹೇಳಿದರೆ ಒಂದು ಸಲ ಅದರಲ್ಲಿ ಗಾಳಿ ಆಡಲಿಕ್ಕೆ ಶುರು ಆಯಿತು ಅಂತ ಹೇಳಿದರೆ ಅದರಲ್ಲಿ ತೇವಾಂಶ ಮತ್ತು ಉಷ್ಣಾಂಶ ಈಗಾಗಲೇ ಇರ್ತದೆ, ಅದರೊಟ್ಟಿಗೆ ಆಮ್ಲಜನಕವು ಸೇರಿದಾಗ ಅದು ಮೌಲ್ಡ್ ಫಾರ್ಮೇಷನಿಗೆ ಅಥವಾ ಫಂಗಸ್ ಗ್ರೋತಿಗೆ ಬೆಳೀಲಿಕ್ಕೆ ಒಂದು ಅವಕಾಶ ಆಗ್ತದೆ. ಹಾಗಾಗಿ ಅದನ್ನು ಒಂದು ಸತಿ ಉಪಯೋಗ ಮಾಡಲಿಕ್ಕೆ ತೆರೆದರೆ ಸರಿಯಾಗಿ ಉಪಯೋಗ ಮಾಡಬೇಕು. ನಾವು ತರುವಂಥ ಏನು ಸೈಲೇಜಿನ ಒಂದು ಬ್ಯಾಗ್ ಉಂಟು, ಬ್ಯಾಗಿನಲ್ಲಿ ಸಿಗುವಂಥದ್ದು ಏರ್ಟೈಟ್ ಆಗಿ ಅಥವಾ ಗಾಳಿ ಆಡದಂತೆ ಭದ್ರವಾಗಿ ಮುಚ್ಚಿರ್ತಾರೆ, ಅದು ಗಾಳಿ ಆಡದಂತೆ ಉಂಟು ಅಂತ ಹೇಳುವಂಥದ್ದನ್ನು ನಾವು ಖಾತ್ರಿಪಡಿಸಿಕೊಳ್ಳೋದು ಬಹಳ ಮುಖ್ಯ. ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಈಗ ಗಬ್ಬ ಧರಿಸಿರುವಂತಹ ಹಸುಗಳು ಮತ್ತು ಕರು ಹಾಕಿರುವಂತಹ ಒಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ಗಬ್ಬ ಧರಿಸಿರುವಂತಹ ಹಸುಗಳಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದು ಹಾಲಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕರುಗಳ ಆರೋಗ್ಯದ ದೃಷ್ಟಿಯಿಂದ ಬೇಕಾದಂಥ ಆಹಾರವನ್ನು ಒದಗಿಸುವಂಥದ್ದು ಒಂದು, ನೀರಿನಲ್ಲಿ ರಿಕ್ವೈರ್ಮೆಂಟು ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಎಲ್ಲ ಜಾನುವಾರುಗಳಿಗೆ ಯಥೇಚ್ಛವಾಗಿ 24 ಗಂಟೆ ಕೂಡ ನೀರು ಸಿಗುವ ಹಾಗೆ ನಾವು ಮಾಡುವಂಥದ್ದು ಬಹಳ ಮುಖ್ಯ. ಮತ್ತು ಕಾಲಕಾಲಕ್ಕೆ ಜಂತು ಹುಳದ ಔಷಧಿಯನ್ನು ಒದಗಿಸುವಂಥದ್ದು, ಅದರಲ್ಲಿ ಗಬ್ಬದ ಜಾನುವಾರುಗಳಿಗೆ ಒದಗಿಸುವಂಥದ್ದು ಅಂತ ಹೇಳಿ ಕೂಡ ಉಂಟು. ಕೆಲವು ಔಷಧಿಗಳನ್ನು ಗಬ್ಬದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ, ಅದು ನಮಗೆ ಕೊಡುವಾಗ ವೈದ್ಯರುಗಳು ಅಥವಾ ಫಾರ್ಮಸಿಸ್ಟ್ ಹೇಳ್ತಾರೆ. ಅದೇ ರೀತಿಯಲ್ಲಿ ಕರುಗಳಿಗೆ ಕೂಡ ಹಾಗೆ, ಯಾವ ರೀತಿ ನೀರು ಕಲುಷಿತ ಆದಾಗ ಈ ಕರುಳುಬೇನೆ ಇತ್ಯಾದಿಗಳು ಬರ್ತದೋ ಅದೇ ರೀತಿ ಕಲುಷಿತ ನೀರಿನಿಂದ ಈ ಜಂತು ಹುಳದ ಬಾಧೆ ಕೂಡ ಬಹಳವಾಗಿ ಬರುವಂಥ ಸಾಧ್ಯತೆ ಉಂಟು. ಹಾಗಾಗಿ ತಿಂಗಳು ತಿಂಗಳು ಜಂತು ಔಷಧಿಯನ್ನು ಕೊಡುವಂಥದ್ದು ಬಹಳ ಮುಖ್ಯ. 6 ತಿಂಗಳವರೆಗೆ, 6 ತಿಂಗಳ ನಂತರ ಎಲ್ಲ ಜಾನುವಾರುಗಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಇದು ಜಂತು ಹುಳದ ಔಷಧಿಯನ್ನು ಕೊಡುವಂಥದ್ದು. ಅದರಲ್ಲಿಯೂ ಕೂಡ ಹೊರಗೆ ಮೇಲಿಕ್ಕೆ ಬಿಡುವಂತಹ ಜಾನುವಾರುಗಳಿಗೆ ಮಳೆಗಾಲದ ಆರಂಭದಲ್ಲಿ ಒಮ್ಮೆ ಎಲ್ಲದಕ್ಕೂ ಕೂಡ ಜಂತು ಹುಳದ ಔಷಧಿಯನ್ನು ಕೊಡುವಂಥದ್ದು ಬಹಳ ಮುಖ್ಯ. ಚಿಕ್ಕ ಕರುಗಳ ಒಂದು ಪಾಲನೆ ಪೋಷಣೆ, ವಿಶೇಷವಾಗಿ ಮಳೆಗಾಲದಲ್ಲಿ ಹುಟ್ಟಿದ ಕರುಗಳ ಪಾಲನೆ ಪೋಷಣೆ ಬಗ್ಗೆ, ಅದೇ ಒಂದು ಈ ತೇವಾಂಶವಾದಂತಹ ಒಂದು ಇದರಲ್ಲಿ ಮಲ್ಕೊಳ್ಳದ ಹಾಗೆ ಅಂತ ಹೇಳಿದ್ರೆ ಒಣ ಗೋಣಿ ಚೀಲಕ್ಕಿಂತಲೂ ಕೂಡ ಸ್ವಲ್ಪ ಈ ಕಲ್ಲಿನ ಹಟ್ಟಿ ಅಥವಾ ಸಿಮೆಂಟ್ ಹಟ್ಟಿ ಅಂತ ಹೇಳಿ ಆದರೆ 1 ತಿಂಗಳವರೆಗೆ ಸ್ವಲ್ಪ ಏನಾದರೂ ಅಡಿಕೆ ಸಿಪ್ಪೆ ಅಥವಾ ಯಾವುದಾದರೂ ಇತರ ಬೆಡ್ಡಿಂಗ್ ಮೆಟೀರಿಯಲ್ಗಳನ್ನು ಅಂದರೆ ಸೊಪ್ಪು ಇತ್ಯಾದಿಗಳನ್ನು ಅಡಿಗೆ ಹಾಕಿ ಮಲಗಿಸುವಂಥದ್ದು. ಯಾಕಂದರೆ ಗೋಣಿ ಚೀಲ ಸಾಕಾಗುವುದಿಲ್ಲ, ಗೋಣಿ ಚೀಲ ಕೂಡ ಒದ್ದೆ ಆಗ್ತದೆ, ಒದ್ದೆ ಮೇಲ್ಮೈಯೇ ಅದಕ್ಕೆ ಕರುವಿಗೆ ಸಿಗ್ತದೆ, ರೋಮ ಹೋಗುವಂಥದ್ದು ಅಥವಾ ಇತ್ಯಾದಿ ಗಂಟಿನಲ್ಲಿ ಕೈ ಗಂಟು ಕಾಲು ಗಂಟಿನಲ್ಲಿ ಸಿಪ್ಪೆಯೇ ಹೋಗುವಂಥದ್ದು, ಗಾಯ ಆಗುವಂಥದ್ದು, ಇಂತಹ ಪರಿಸ್ಥಿತಿಗಳು ಬರ್ಬೋದು. ಮತ್ತು ಸಣ್ಣ ಕರುಗಳಿಗೆ ಯಾವಾಗಲೂ ಕೂಡ ಅದು ಬೇಸಿಗೆ ಇರಲಿ ಮಳೆಗಾಲವೇ ಇರಲಿ, ಹುಟ್ಟಿದ ತಕ್ಷಣದಲ್ಲಿ ಹುಕ್ಕಳು ಬಳ್ಳಿಯನ್ನು ಕಟ್ಟುವಂಥದ್ದು, ನೇವಲ್ ಇಲ್ ಅಥವಾ ಹುಕ್ಕಳಿನ ಇನ್ಫೆಕ್ಷನ್, ಹುಕ್ಕಳಿನ ಮೂಲಕ ಗಂಟು ಗಂಟು ಇನ್ಫೆಕ್ಷನ್ ಆಗದ ಹಾಗೆ ಹುಕ್ಕಳು ಬಳ್ಳಿಯನ್ನು ಕಟ್ಟುವಂಥದ್ದು ಬಹಳ ಮುಖ್ಯ. ಮತ್ತು ಕರು ಹುಟ್ಟಿದ ಸ್ವಲ್ಪ ಹೊತ್ತಲ್ಲಿ ಎಷ್ಟು ಶೀಘ್ರವಾಗಿ ನಮಗೆ ಆಗ್ತದೆ ಅಷ್ಟು ಬೇಗನೆ ಸೊನೆ ಹಾಲನ್ನು ಕುಡಿಸುವಂಥದ್ದು ಬಹಳ ಮುಖ್ಯ. ಡಾಕ್ಟರ್, ಈಗ ಈ ಹಸಿರು ಮೇವು ಅಂದ ತಕ್ಷಣ ನಾವು ಹುಲ್ಲನ್ನೇ ಹಾಕಬೇಕಾಗಿಲ್ಲ, ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಹಾಕ್ತೀವಿ, ಯಾವುದನ್ನು ತಿನ್ನಬಹುದು ಯಾವುದನ್ನು ತಿನ್ನಬಾರದು? ಈ ಹುಲ್ಲು ಅಂತ ಹೇಳಿದಾಗ ನೆನಪಾಯಿತು, ಈ ಸಾಮಾನ್ಯಕ್ಕೆ ನಮ್ಮಲ್ಲಿ ಏನು ಅಂತ ಹೇಳಿದರೆ ಎಲ್ಲ ತೋಟಗಳಲ್ಲಿ ಇದ್ದಂಥ ಕಾಡು ಹುಲ್ಲನ್ನು ಹಾಕ್ತಾರೆ. ಈ ಮಳೆಗಾಲದಲ್ಲಿ ಕೆಲವು ಕಡೆಗಳಲ್ಲಿ ಏನಾಗ್ತದೆ ಅಂದರೆ ಈ ಹುಲ್ಲು ಹೆರಿಯುವಾಗ ಅದರ ಮಧ್ಯದಲ್ಲಿ ಸೇರಿಕೊಂಡು ಕೆಲವು ಜಾನುವಾರುಗಳು ತಿನ್ನಬಾರ್ದಂಥ ಸೊಪ್ಪುಗಳು, ಅವಕ್ಕೆ ಆಗದಂಥ ಸೊಪ್ಪುಗಳು ಹೋದದ್ದು ಉಂಟು. ಉದಾಹರಣೆಗೆ ಹೇಳಿದರೆ ಮೊನ್ನೆ ಈಚೆಗೆ ಒಂದು ಮನೆಯಲ್ಲಿ ಬಸರಿ ಸೊಪ್ಪಿನಿಂದ ಆದಂತಹ ಒಂದು ಟಾಕ್ಸಿಸಿಟಿ ಅಂದರೆ ಒಂದು ನಂಜಾಗುವಂಥದ್ದು ಅಂತಹ ಒಂದು ಲಕ್ಷಣಗಳು ಕಂಡು ಬಂತು. ಫಿಟ್ಸಿನ ಹಾಗೆ ಇರ್ತದೆ ಸಾಮಾನ್ಯಕ್ಕೆ, ಜಾನುವಾರುಗಳು ಅಡ್ಡ ಬಿದ್ದು ಅಗಿಯುವಂಥದ್ದು ತುಂಬ ತೀವ್ರವಾದಂತಹ ಥರದಲ್ಲಿ, ಅಥವಾ ನಿತ್ತಲ್ಲಿ ಗೊಬ್ಬರ ಅಥವಾ ಸಿಮೆಂಟು ಬೈಪಣೆ ಇರ್ಬೋದು ಅಥವಾ ಕಂಬ ಇರ್ಬೋದು, ಇದನ್ನು ಅಗಿಯುವಂತಹ ಒಂದು ಪರಿಸ್ಥಿತಿಯಿಂದ ಅದು ಶುರು ಆಗ್ತದೆ. ಹೀಗೆ ಆಗುವಂಥದ್ದು ಬಸೆ ಸೊಪ್ಪು ತಿನ್ನಲೇಬಾರ್ದು. ಅದೇ ರೀತಿಯಲ್ಲಿ ಕಾಡು ಗುಲಾಬಿ ಸೊಪ್ಪು, ಕಾಡು ಗುಲಾಬಿ ಸೊಪ್ಪು ಜಾನುವಾರುಗಳ ಹೊಟ್ಟೆಗೆ ಹೋದರೆ ಕೆಲವು ಸತಿ ಈ ಬೆಂಕಿ ಬಿದ್ದಂತಹ ಗಾಯಗಳು ಮೈಯಲ್ಲಿ ಆಗುವಂಥ ಸಾಧ್ಯತೆ ಉಂಟು. ಸ್ಪೆಷಲಿ ಕಾಡು ಗುಲಾಬಿ ಸೊಪ್ಪು ತಿಂದ ಜಾನುವಾರುಗಳಿಗೆ ಸೂರ್ಯಕಿರಣಗಳು ಬಿದ್ದಾಗ ಫೋಟೋ ಸೆನ್ಸಿಟಿವಿಟಿ ಆಗಿ ಅದು ಜಾಸ್ತಿ ಆಗುವಂಥದ್ದು, ಹೀಗೆ ಆಗುವಂಥ ಸಾಧ್ಯತೆಗಳುಂಟು. ಹೀಗೆ ಮತ್ತು ಕೆಲವು ಸತಿ ಈ ಮಳೆಗಾಲದ ಆರಂಭದಲ್ಲಿ ಅಥವಾ ಗಾಳಿ ವಿಪರೀತ ಇದ್ದಾಗ ಗುಡ್ಡೆಗೆ ಬಿಟ್ಟಂತಹ ಜಾನುವಾರುಗಳು ರಬ್ಬರ್ ಸೊಪ್ಪು ತಿನ್ನುವಂಥದ್ದು, ಅಥವಾ ಬಸರಿ ಸೊಪ್ಪು ಆದರೂ ಕೂಡ ಬಸರಿಯ ಮರ ಮುಗಚಿ ಇದ್ದಾಗ ಅಥವಾ ಗೆಲ್ಲು ಮುರಿದು ಬಿದ್ದಾಗ ತಿನ್ನುವಂಥದ್ದು, ಇಂತಹ ಲಕ್ಷಣಗಳು. ಮತ್ತು ಕೆಲವು ಸತಿ ಈಗ ಸೊಪ್ಪು ಹಟ್ಟಿಯಲ್ಲಿ ಸೊಪ್ಪಾಗಿಯೇ ಹೆರೆದು ಹಾಕುವಾಗ ಜನರಿಗೆ ಗೊತ್ತಿರ್ತದೆ ಬಸರಿ ಸೊಪ್ಪು ಆಗಬಾರ್ದು, ರಬ್ಬರ್ ಸೊಪ್ಪು ಹಾಕುವುದಿಲ್ಲ, ಕಾಡು ಗುಲಾಬಿ ಸೊಪ್ಪು ಅಷ್ಟು ವಿಪರೀತವಾಗಿ ಸಿಗುವುದಿಲ್ಲ, ಹೀಗಾಗಿ ಜನರಿಗೆ ಸಾಮಾನ್ಯಕ್ಕೆ ಗೊತ್ತಿಲ್ಲದೆ ಹಾಕುವಂಥದ್ದು ಅಂತ ಹೇಳಿದರೆ ಬಿಳಿ ಚಿರ್ಪಿನ ಸೊಪ್ಪು. ಚಿರ್ಪಿನ ಕರಿ ಚಿರ್ಪಲ್ಲಿ ಅಂತ ಹೇಳಿದರೆ ಕಿರಾಲ್ ಬೋಗಿಯಲ್ಲಿ ಅಷ್ಟು ದೊಡ್ಡ ಇದು ಅವಗುಣ ಕಂಡು ಬರುವುದಿಲ್ಲ. ಬಿಳಿ ಚಿರ್ಪಿನ ಸೊಪ್ಪು ಹಾಕಿದಾಗ ಹಾಲೆಲ್ಲ ನಮ್ಮನೆ ನೀರಿನ ಹಾಗೆ, ನೀರು ಮಿಶ್ರಿತ ಹಾಲಿನ ಹಾಗೆ ಆಗೋದು, ಹಾಳಾಗೋದು ಹಾಲು, ಕೆಚ್ಚಲು ಬೆನೆಯ ಅಂತ ಹೇಳುವಂಥ ಒಂದು ಕನ್ಫ್ಯೂಷನ್ ಇರುವಂಥದ್ದು ಜನರಲ್ಲಿ, ಈ ನಮೂನೆಯ ಒಂದು ಲಕ್ಷಣ ಕಂಡು ಬರ್ತದೆ. ಅದೇ ರೀತಿಯಲ್ಲಿ ಈ ಹುಲ್ಲು ಹಾಕುವಾಗ, ಅದು ತೋಟದ ಹುಲ್ಲು ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿಯಾಗಿ ನೆಟ್ಟ ಹುಲ್ಲು ಹಾಕುವಾಗ, ಈಗ ಈ ಮಳೆಗಾಲದ ಆರಂಭ ಅಥವಾ ಮಳೆಗಾಲದಲ್ಲಿ ಭಾಳ ಶೀಘ್ರವಾಗಿ ಹುಲ್ಲು ಬೆಳೀತದೆ, ಹುಲ್ಲು ಎತ್ತರಕ್ಕೆ ಬಂದಿರ್ತದೆ, ಹಾಗೆಂತೇಳಿ ವಯಸ್ಸಾಗಿರುವುದಿಲ್ಲ, ಒಂದು ತಿಂಗಳಿನ ಒಳಗೆ ಎಳೆಯ ಚಿಗುರಾಗಿರ್ತದೆ, ಒಂದು ತಿಂಗಳಿನ ಒಳಗಿನ ಚಿಗುರನ್ನು ಹಾಕಿದಾಗ ಬಹಳ ಶೀಘ್ರವಾಗಿ ಹೊಟ್ಟೆ ಉಬ್ಬರಿಸುವಂಥದ್ದು. ಹೊಟ್ಟೆ ಉಬ್ಬರಿಸುವಂಥದ್ದು ಅಂದರೆ ಸಾಮಾನ್ಯಕ್ಕೆ ಹೊಟ್ಟೆ ಉಬ್ಬರಿಸಿದ ಕೂಡಲೇ ಜನರಿಗೆ ಗೊತ್ತಿರ್ತದೆ, ಏನಾದರೂ ಸೋಡದ ಹುಡಿ ಕೊಡುವಂಥದ್ದು ಅಥವಾ ಉಪ್ಪಿನಕಾಯಿ ಅಥವಾ ಏನಾದರೂ ಖಾರದ ವಸ್ತು ಅಥವಾ ಈ ಓಮಸತ್ವ ಇತ್ಯಾದಿಗಳು ಕೊಡುವಂಥದ್ದು ನಡೆಸುವುದು, ಹೀಗೆ ಮಾಡಿದಾಗ ಕಡಿಮೆ ಆಗ್ತದೆ. ಅದೇ ಎಳೆ ಹುಲ್ಲನ್ನು ಹಾಕಿ ಆದಂಥ ಹೊಟ್ಟೆ ಉಬ್ಬರ ಅಷ್ಟು ಸುಲಭಕ್ಕೆ ಕಮ್ಮಿ ಆಗೋದಿಲ್ಲ, ಯಾಕೆಂತ ಹೇಳಿದರೆ ಅದರಲ್ಲಿ ಹೊಟ್ಟೆಯ ಒಳಗೆ ನೊರೆ ನೊರೆಯಾಗಿ ಗಾಳಿ ತುಂಬಿಕೊಂಡಿರ್ತದೆ, ಬ್ಲೋಟ್ ಅಂತೇಳಿ ಹೇಳ್ತೇವೆ. ಆದ ಕಾರಣ ಅದು ಚಿಕಿತ್ಸೆ ಮಾಡಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಉಂಟು. ಹಾಗಾಗಿ ಆದಷ್ಟು ಎಳೆಯ ಹುಲ್ಲು ಹಾಕದಾಗೆ, ಒಂದು ತಿಂಗಳಿನ ಒಳಗಿನ ಈ ನೆಟ್ಟ ಹುಲ್ಲನ್ನು ಜಾನುವಾರುಗಳಿಗೆ ಹಾಕದಾಗೆ ಬಹಳ ಜಾಗ್ರತೆಯನ್ನು ಮಾಡಬೇಕು. ಜೊತೆಗೆ ಈ ಹಸಿ ಹುಲ್ಲನ್ನು ಸ್ವಲ್ಪ ಬಾಡಿಸಿ ಕೊಡುವಂಥ ಒಂದು ಅಭ್ಯಾಸ ಕೂಡ ಇರ್ತದೆ. ಹಾಂ, ಖಂಡಿತ ಹೌದು. ಈ ತೇವಾಂಶ ಜಾಸ್ತಿ ಇದ್ದಂಥ ಈ ಸಂದರ್ಭದಲ್ಲಿ ಹಾಲಿನ ಗುಣಮಟ್ಟ ಕಡಿಮೆ ಆಗ್ತದೆ. ಈ ಹಾಲಿನ ಗುಣಮಟ್ಟ ಕಡಿಮೆ ಆದಾಗ ಮತ್ತು ಸೆಗಣಿ ತೆಳುವಾಗಿ ಹೋಗುವಂಥ ಒಂದು ಅವಗುಣ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಹೆರದಂಥ ಹುಲ್ಲನ್ನು ನಾಡಿದ್ದಿಗೆ, ಅಂದರೆ ಮೊನ್ನೆಯ ಹುಲ್ಲನ್ನು ಇವತ್ತಿಗೆ, ನಿನ್ನೆಯ ಹುಲ್ಲನ್ನು ನಾಳೆಗೆ, ಇವತ್ತಿನ ಹುಲ್ಲನ್ನು ನಾಡಿದ್ದಿಗೆ, ಹಾಗೆ ಎರಡು ದಿವಸ ಹಳತು ಮಾಡಿ ಗಾಳಿಯಲ್ಲಿ ಹರವಿಟ್ಟು, ನೆರಳಲ್ಲಿ ಹರವಿಟ್ಟು ಒಣಗಿಸಿದರೆ, ಯಾಕಂತ ಹೇಳಿದರೆ ರಾಶಿ ಹಾಕಿದರೆ ಬೆಂದ ಹಾಗೆ ಆಗ್ತದೆ, ಮೌಲ್ಡ್ ಫಾರ್ಮೇಷನ್ ಆಗ್ಬೋದು, ಅಥವಾ ಬೆಂದ ಹಾಗೆ ಆಗುವ ಕಾರಣ ಆ ರುಚಿ ಸರಿಕಟ್ಟಾಗದೆ ದನ ತಿನ್ನದೇ ಇರ್ಬೋದು. ಹರವಿ ಇಟ್ಟರೆ ಆ ದನ ಜಾನುವಾರುಗಳು ತಿಂತವೆ. ಎರಡು ದಿನ ಬಾಡಿಸಿ ಇಡುವುದರಿಂದ ಬಹಳ ಪ್ರಯೋಜನ ಉಂಟು. ಒಳ್ಳೆಯದು ಡಾಕ್ಟರ್ ಬಿ ಕೆ ಸೂರ್ಯನಾರಾಯಣ ಅವರೇ. ಜಾನುವಾರುಗಳಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಎದುರಿಸುವಂತಹ ಆರೋಗ್ಯ ಸಮಸ್ಯೆಗಳು ಮತ್ತು ಯಾವ ರೀತಿ ಮುನ್ನೆಚ್ಚರಿಕೆ ಮತ್ತು ಚಿಕಿತ್ಸೆಯನ್ನು ಕೊಡಬೇಕು ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಳೆಗಾಲದಲ್ಲಿ ಜಾನುವಾರುಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಈ ಕುರಿತು ಸುಳ್ಯ ತಾಲೂಕಿನ ಬೆಳ್ಳಾರಿಯ ಪಶುವೈದ್ಯಕೀಯ ಆಸ್ಪತ್ರೆಯ ಪಶುವೈದ್ಯರಾದ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 55,500, ಹೊಸ ಅಡಿಕೆ ಕ್ವಿಂಟಾಲಿಗೆ 37,500 ರಿಂದ 45,000, ಕೋಕಾ ಕ್ವಿಂಟಾಲಿಗೆ 20,000 ರಿಂದ 26,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರಿಂದ 9,000, ತೆಂಗಿನಕಾಯಿ ಒಂದನೇ ವರ್ಗ ಸಾವಿರಕ್ಕೆ 16,000 ರಿಂದ 20,000, ಎರಡನೇ ವರ್ಗ ಸಾವಿರಕ್ಕೆ 12,000 ರಿಂದ 15,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 2,950, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950 ರಿಂದ 3,050, ಐಆರ್ 8 ಕ್ವಿಂಟಾಲಿಗೆ 2,900 ರಿಂದ 3,000, ಭತ್ತ ಆಮದು ಕ್ವಿಂಟಾಲಿಗೆ 1,750 ರಿಂದ 1,950, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,300 ರಿಂದ 4,500, ಕೆಂಪು ಕ್ವಿಂಟಾಲಿಗೆ 4,000 ರಿಂದ 4,100, ಕಪ್ಪು ಕ್ವಿಂಟಾಲಿಗೆ 4,100 ರಿಂದ 4,600, ಮೆಣಸು ಕ್ವಿಂಟಾಲಿಗೆ 28,000 ರಿಂದ 33,000, ಕಾಳು ಮೆಣಸು ಕ್ವಿಂಟಾಲಿಗೆ 38,000 ರಿಂದ 49,000, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 8,500 ರಿಂದ 11,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000 ರಿಂದ 2,800, ಕದಳಿ ಕ್ವಿಂಟಾಲಿಗೆ 3,000 ರಿಂದ 3,500, ಗಾಳಿ ಕ್ವಿಂಟಾಲಿಗೆ 2,800 ರಿಂದ 3,400, ನೇಂದ್ರ ಕ್ವಿಂಟಾಲಿಗೆ 3,000 ರಿಂದ 3,800. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಕೇಳಿ ಪಿ ಸುಶೀಲ ಹಾಡಿರುವ ಒಂದು ದೇವರ ನಾಮ, ಮಧ್ವೇಶ ವಿಠಲದಾಸರ ರಚನೆ, ಬಾರು ಗುರು ರಾಘವೇಂದ್ರ. ಅವರ ಧ್ವನಿಯಲ್ಲಿ ಮಧ್ವೇಶ ವಿಠಲದಾಸರ ಕೀರ್ತನೆ ಕೇಳಿದಿರಿ. अब हर घर की छत पर शान से फहरेगा तिरंगा, गुनगुनाए जाएंगे नव विकास के गीत, आन बान शान का प्रतीक राष्ट्रध्वज तिरंगा। आइए आजादी के अमृत महोत्सव के पावन अवसर पर इस स्वाधीनता दिवस हर घर फहराते हैं तिरंगा और लेते हैं